ಮೂರನೇ ಪಟ್ಟಿ ಪ್ರಕಟ. ರಾಜ್ಯಾದ್ಯಂತ ಮತದಾನ ಕುರಿತ ಜಾಗೃತಿ ಕಾರ್ಯಕ್ರಮ ಮುಂದುವರಿಕೆ. ಇಂದು ವಿಶ್ವ ಯಕೃತ್ ದಿನ, ಹಲವೆಡೆ ಜನಜಾಗೃತಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಆಕಾಶವಾಣಿ ಚಿತ್ರದುರ್ಗ. ಕಿಸಾನ್ ವಾಣಿ ಕೃಷಿ ರಂಗ, ರೈತರಿಗಾಗಿ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ನಮ್ಮೆಲ್ಲ ಆತ್ಮೀಯ ರೈತ ಬಂಧುವರಿಗೆಲ್ಲ ಶರಣು ಶರಣಾರ್ಥಿಗಳು. ಇಂದಿನ ಕಿಸಾನ್ ವಾಣಿ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಮೊದಲಿಗೆ ನೇಗಿಲ ಮಿಟದಲ್ಲಿ ಭತ್ತದ ಬೆಳೆಯಲ್ಲಿ ಪೋಷಕಾಂಶಗಳ ನಿರ್ವಹಣೆ, ಈ ವಿಷಯವಾಗಿ ಮಾಹಿತಿ ನೀಡಲಿದ್ದಾರೆ ಮೂಡಿಗೆರೆಯ ತೋಟಗಾರಿಕೆ ಮಹಾವಿದ್ಯಾಲಯದ ಮಣ್ಣು ವಿಜ್ಞಾನ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾ ಸಂಕಲ್ಪ ಸಿಪಿ. ನಂತರ ತೆಂಗಿನ ನಾರಿನ ಪುಡಿ ಮತ್ತು ಅಡಿಕೆ ಸಿಪ್ಪೆಯಿಂದ ತ್ವರಿತಗತಿಯ ಕಾಂಪೋಸ್ಟ್ ತಯಾರಿಕೆಯಲ್ಲಿ ಸೂಕ್ಷ್ಮಾಣುಜೀವಿಗಳ ಬಳಕೆ ಮತ್ತು ಮಹತ್ವ ಕುರಿತು ಹಿರಿಯೂರಿನ ತೋಟಗಾರಿಕಾ ಮಹಾವಿದ್ಯಾಲಯದ ಸೂಕ್ಷ್ಮಾಣುಜೀವಶಾಸ್ತ್ರ ವಿಭಾಗದ ತಾಂತ್ರಿಕ ಅಧಿಕಾರಿ ಕೆಬಿ ವಿದ್ಯಾವತಿ ಅವರೊಂದಿಗೆ ಸಂದರ್ಶನ. ತದನಂತರ ಶೂನ್ಯ ಬಂಡವಾಳ ಹಾಗೂ ನೈಸರ್ಗಿಕ ಕೃಷಿ ಕುರಿತು ಹಿರಿಯೂರು ತಾಲೂಕು ಬಬ್ಬೂರು ಫಾರಂ ವಲಯ ಕೃಷಿ ಮತ್ತು ತೋಟಗಾರಿಕೆ ಸಂಶೋಧನಾ ಕೇಂದ್ರದ ಕ್ಷೇತ್ರ ಸಹಾಯಕರಾದ ಜಿ ಹನುಮಂತ ನಾಯಕ ಅವರೊಂದಿಗೆ ಸಂದರ್ಶನ ಕೇಳುತ್ತೀರಿ. ಚಿತ್ರದುರ್ಗದ ಬಸಪ್ಪ ಆಸ್ಪತ್ರೆಯಲ್ಲಿ ಇದೀಗ 24 ಗಂಟೆಗಳ ಕಾಲ ತುರ್ತು ವೈದ್ಯಕೀಯ ಚಿಕಿತ್ಸೆ ಅಲ್ಲದೆ ಆರೋಗ್ಯ ಸಮಸ್ಯೆಗಳಾದ ಹೃದಯ ವೈಫಲ್ಯ, ಅಸ್ತಮ, ಮಧುಮೇಹ, ಹೊಟ್ಟೆ ನೋವು, ಸಾಮಾನ್ಯ ಜ್ವರ ಸೇರಿದಂತೆ ಮೂತ್ರಪಿಂಡ ಮತ್ತು ಕೀಲು ಮೂಳೆ ಸಮಸ್ಯೆಗಳಿಗೆ ನುರಿತ ವೈದ್ಯರಿಂದ ಚಿಕಿತ್ಸೆ ದೊರೆಯುತ್ತಿದೆ. ಹೆರಿಗೆ, ಸಿಜೇರಿಯನ್ ಹೆರಿಗೆ, ಲ್ಯಾಪ್ರೋಸ್ಕೋಪಿಕ್ ಶಸ್ತ್ರಚಿಕಿತ್ಸೆ ಸೇರಿದಂತೆ ಎಲ್ಲಾ ರೀತಿಯ ಸ್ತ್ರೀ ರೋಗಗಳಿಗೆ ತಜ್ಞ ವೈದ್ಯರಿಂದ ಚಿಕಿತ್ಸೆ, ಫಿಸಿಯೋಥೆರಪಿ, ಸ್ಕ್ಯಾನಿಂಗ್, ಡೇ ಕೇರ್ ಜೊತೆಗೆ ಕೈಗೆಟಕುವ ದರದಲ್ಲಿ ವಿವಿಧ ವರ್ಗಗಳ ವಾರ್ಡ್ಗಳು ಲಭ್ಯವಿರುತ್ತದೆ. ಬಸಪ್ಪ ಆಸ್ಪತ್ರೆಯಲ್ಲಿ ಎಲ್ಲಾ ಕಂಪನಿಗಳ ಆರೋಗ್ಯ ವಿಮೆಗಳ ಜೊತೆಗೆ ಜ್ಯೋತಿ ಸಂಜೀವಿನಿ, ಯಶಸ್ವಿನಿ ಮತ್ತು ಆಯುಷ್ಮಾನ್ ಭಾರತ್ ಯೋಜನೆಯಡಿ ಚಿಕಿತ್ಸೆ ಲಭ್ಯವಿದೆ. ಸಂಪರ್ಕಿಸಲು ದೂರವಾಣಿ ಸಂಖ್ಯೆ 8548874444 ಮತ್ತೊಂದು ಮೊಬೈಲ್ ಸಂಖ್ಯೆ 8548894444. ಬಸಪ್ಪ ಹಾಸ್ಪಿಟಲ್, ಕೇರಿಂಗ್ ಲೈವ್ಸ್. ಮೊದಲಿಗೆ ಕೇಳಿ. ಎಲ್ಲ ರೈತ ಬಾಂಧವರಿಗೂ ನನ್ನ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಸಂಕಲ್ಪ ಸಿಪಿ, ಸಹಾಯಕ ಪ್ರಾಧ್ಯಾಪಕರು ಮಣ್ಣು ವಿಭಾಗ, ಮೂಡಿಗೆರೆ ಹಾರ್ಟಿಕಲ್ಚರ್ ಕಾಲೇಜ್. ನಾನಿಂದು ಭತ್ತದಲ್ಲಿ ಪೋಷಕಾಂಶಗಳ ನಿರ್ವಹಣೆ ಬಗ್ಗೆ ನಾವು ಇಂದು ತಿಳಿದುಕೊಳ್ಳೋಣ. ಭತ್ತ ನಮ್ಮ ರಾಜ್ಯದ ಒಂದು ಪ್ರಮುಖ ಆಹಾರ ಬೆಳೆಯಾಗಿದ್ದು ಇದನ್ನು ನೀರಾವರಿ ಅಚ್ಚುಕಟ್ಟು ಪ್ರದೇಶಗಳಲ್ಲಿ ಅಥವಾ ಕೆರೆ, ಬಾವಿ ಹಾಗೂ ಮಳೆ ಆಶ್ರಯ ಪ್ರದೇಶಗಳಲ್ಲಿ ಬೆಳೆಯಲಾಗುತ್ತದೆ. ಮೊದಲಿಗೆ ಪೋಷಕಾಂಶಗಳ ನಿರ್ವಹಣೆಯನ್ನು ಸಸಿ ಮಡಿಯಲ್ಲಿ ಹೇಗೆ ಮಾಡಿದ್ದು ಎಂದು ತಿಳಿದುಕೊಳ್ಳೋಣ. ಮೊದಲಿಗೆ ಸಸಿ ಮಡಿಯಲ್ಲಿ ಕೊಟ್ಟಿಗೆ ಗೊಬ್ಬರ ಅಥವಾ ಕಾಂಪೋಸ್ಟ್ ಗೊಬ್ಬರ 700-750 ಕಿಲೋಗ್ರಾಂ ಹಾಕಬೇಕಾಗುತ್ತದೆ. ಹಾಗೆ ಯೂರಿಯಾ ಗೊಬ್ಬರ ಸುಮಾರು 5.5 ಕಿಲೋಗ್ರಾಂನಷ್ಟು ಸಸಿ ಮಡಿಯಗೆ ಹಾಕಬೇಕಾಗುತ್ತದೆ. ಅಂಡ್ ಸೂಪರ್ ಫಾಸ್ಫೇಟ್ ಸುಮಾರು 8-0.4 ಕಿಲೋಗ್ರಾಂನಷ್ಟು ಸೂಪರ್ ಫಾಸ್ಫೇಟ್ ಅನ್ನು ಹಾಕಬೇಕಾಗುತ್ತದೆ. ಅಂಡ್ ಮ್ಯೂರೇಟ್ ಆಫ್ ಪೊಟ್ಯಾಷ್ ಅನ್ನು 2.25 ಕೆಜಿಗಳಷ್ಟು ಭೂಮಿಗೆ ಉಳುಮೆ ಮಾಡಿ ಅದಕ್ಕೆ ನಾವು ಸೇರಿಸಿಕೊಳ್ಳಬೇಕಾಗುತ್ತದೆ. ಒಂದು ವೇಳೆ ಸಸಿ ಮಡಿಯು ಕೇಸರು ಮಡಿಯಲ್ಲಿ ಮಾಡುವುದಾದರೆ ಕೊಟ್ಟಿಗೆ ಗೊಬ್ಬರವನ್ನು 700-750 ಕೆಜಿ ಹಾಕಬೇಕಾಗುತ್ತದೆ. ಅದೇ ರೀತಿ ಯೂರಿಯಾ ಅನ್ನು 6-6.6 ಕಿಲೋಗ್ರಾಂನಷ್ಟು ಹಾಕಬೇಕಾಗುತ್ತದೆ. ಅಂಡ್ ಮ್ಯೂರೇಟ್ ಆಫ್ ಪೊಟ್ಯಾಷ್ 7-7.5 ಕಿಲೋಗ್ರಾಂನಷ್ಟು

ಆಮೇಲೆ ಮೂಳೆ, ಗೊಬ್ಬರ, ಮೀನು, ಚರ್ಮ ತ್ಯಾಜ್ಯಗಳು ಇತ್ಯಾದಿ, ಈ ತ್ಯಾಜ್ಯಗಳನ್ನು ಕೂಡ ನಾವು ಉಪಯೋಗಿಸಿಕೊಂಡು ಕಾಂಪೋಸ್ಟ್ ತಯಾರಿಕೆ ಮಾಡಬಹುದು. ನಾವು ಕೇಳಿದೀವಿ ಈಗ ದೆಹಲಿ ಮುಂತಾದ ಕಡೆಗಳಲ್ಲಿ ಕೆಲವರೆಲ್ಲ ವೇಸ್ಟ್ ಅನ್ನ ಸುಟ್ಟು ಸಾಕಷ್ಟು ಪರಿಸರ ಮಾಲಿನ್ಯ ಮಾಡ್ತಾರೆ ಅಂತ ಕೇಳಿದ್ರು, ಅದರಲ್ಲಿ ಎಲ್ಲ ಹೊಗೆ ತುಂಬಿಕೊಂಡು ಹಾಗಾಗಿ ಪರಿಸರಕ್ಕೆ ಹಾನಿ ಆಗುತ್ತೆ ಅಂತ ಹೇಳಿದ್ರು. ನಾವು ರೈತರ ಹೊಲಗಳಲ್ಲಿ ಕೆಲವರೆಲ್ಲ ತಾವ ಏನು ಹೇಳಿದ್ರಲ್ಲ ಕುಳೆ ಅಂತವನ್ನೆಲ್ಲ ಒಂದ್ ಕಡೆ ಹಾಕಿ ಬೆಂಕಿ ಹಚ್ಚೋದೆಲ್ಲ ನೋಡಿದ್ವಿ. ಆಮೇಲೆ ಈ ಭತ್ತದ ಗದ್ದೆಗಳಲ್ಲಿ ಕುಳೆ ಜಾಸ್ತಿ ಎತ್ತರ ಇರುತ್ತಂತ ಅದನ್ನು ಸುಡೋಂಥದ್ದು ನೋಡಿದ್ವಿ. ಆ ಸುಡೋ ಬದಲು ಈ ಬೇರೆ ರೀತಿಯಾಗಿ ನಾವು ಅದನ್ನ ಗೊಬ್ಬರವಾಗಿ ಪರಿವರ್ತಿಸಲಿಕ್ಕೆ ನಾವು ಪ್ರಯತ್ನ ಮಾಡಬಹುದು ಅಂತ ಹೇಳ್ತೀರಾ ಮೇಡಮ್. ತಾವು ಇನ್ನೂ ಒಂದು ಹೇಳಿದ್ರೆ ತೆಂಗಿನ ನಾರಿನ ಪುಡಿ ಮತ್ತೆ ಒಂದು ಅಡಿಕೆ ಸಿಪ್ಪೆ ಅದರಲ್ಲಿನೂ ನಾವು ಕಾಂಪೋಸ್ಟ್ ತಯಾರಿಕೆ ಮಾಡಬಹುದು ಅಂತ ಹೇಳಿದ್ರೆ, ಯಾಕಂದ್ರೆ ನಾವು ನೋಡಿದೀವಿ ಈ ತರ ಅಡಿಕೆ ಸಿಪ್ಪೆ ರೋಡ್ಗಳಲ್ಲೇ ಅಡಿಕೆ ಎಲ್ಲ ಅದ್ರ ತೆಗೆದಿಂದ ಅದನ್ನ ಸುಮ್ಮನೆ ವೇಸ್ಟ್ ಆಗಿ ಹೋಗ್ತಿರ್ತದೆ. ಯಾವ ರೀತಿ ಅದನ್ನ ಮಾಡಲಿಕ್ಕೆ ಸಾಧ್ಯ ಇದೆ, ಹೇಗೆ ಮಾಡಬಹುದು? ಈಗ ನಾವೇನು ಕಾಣ್ತಿದ್ದೀವಲ್ಲ ಕೆಲವೊಂದು, ಈಗ ಪಂಜಾಬ್ ಇಂಥ ಕಡೆ ಗೋಧಿ ಬೆಳೆದಿರ್ತಾರೆ, ಗೋಧಿ ಹುಲ್ನೆಲ್ಲ ಬೆಂಕಿ ಹಾಕ್ತಾರೆ, ಹೊಲಗಳಲ್ಲೇ ಬೆಂಕಿ ಹಾಕಿದಾಗ ಏನಾಗುತ್ತೆ, ಪರಿಸರ ಮಾಲಿನ್ಯ ಕೂಡ ಉಂಟಾಗುತ್ತೆ, ಮತ್ತೆ ಅದರ ಮಣ್ಣಿನಲ್ಲಿರುವ ಸೂಕ್ಷ್ಮಾಣು ಜೀವಿಗಳು ಅಂದರೆ ಉಪಯೋಗ ಇರ್ತಕ್ಕಂಥ ಸೂಕ್ಷ್ಮಾಣು ಜೀವಿಗಳು ಸಾಕಷ್ಟು ಇರುತ್ತೆ, ಅವೆಲ್ಲ ಸತ್ತೋಗ್ತವೆ. ಸೊ ಇದರಿಂದ ಮತ್ತೆ ಅಡಕೆ ತೆಂಗು ಬೆಳೀತಕ್ಕಂಥ ಪ್ರದೇಶಗಳಲ್ಲಿ ಕೂಡ ಈ ಅಡಕೆ ಸಿಪ್ಪೆ ಸುಲಿದ್ಬಿಟ್ಟು ಎಲ್ಲ ರೋಡ್ ರೋಡಿಗೆ ಹಾಕಿರ್ತಾರೆ. ತೆಂಗಿನದು ಅಷ್ಟೆ, ತೆಂಗಿನ ಮಟ್ಟೆ, ಗರಿ ಯಾವುದನ್ನು ಉಪಯೋಗಿಸ್ಕೊಳಕ್ ಆಗೋದಿಲ್ಲ, ಯಾಕೆಂದ್ರೆ ಅವು ಬೇಗ ಕಳಿಯಲ್ಲ ಅಂತ ಹೇಳ್ಬಿಟ್ಟು ಕಾಂಪೋಸ್ಟ್ ಅಥವಾ ಗುಂಡಿಗೆ ಏನು ಹಾಕೋದಿಲ್ಲ, ಅವ್ರಿಗೆ ಹಂಗಂಗೆ ಬಿಟ್ಬಿಟ್ಟಿರ್ತಾರೆ, ಇದರಿಂದ ಪರಿಸರ ಮಾಲಿನ್ಯ ನಮಗೆ ಉಂಟಾಗುತ್ತೆ. ಸೊ ಆದ್ರಿಂದ ಇದೆಲ್ಲ ಉಪಯೋಗಿಸ್ಕೊಂಡು ನಾವು ಕಾಂಪೋಸ್ಟ್ ಕಲ್ಚರ್ ಅಂತ ಏನು ಇದೆಯಲ್ಲ, ಕಾಂಪೋಸ್ಟ್ ಕಲ್ಚರ್ ಅಂದ್ರೆ ಸೂಕ್ಷ್ಮಾಣು ಜೀವಿಗಳ ಮಿಶ್ರಣ, ಅದರಲ್ಲಿ ತ್ಯಾಜ್ಯ ವಸ್ತುಗಳಲ್ಲಿ ಸೆಲ್ಯುಲೋಸ್, ಹೆಮಿಸೆಲ್ಯುಲೋಸ್, ಲಿಗ್ನಿನ್, ಇಂಗಾಲ ಅದೆಲ್ಲ ಇರೋದ್ರಿಂದ ಅದನ್ನೆಲ್ಲ ಕಳಿಯೋದಿಕ್ಕೆ, ಲಿಗ್ನಿನ್ ಅಂತ ಏನಿದೆಯಲ್ಲ ಅದು ಲಿಗ್ನಿನ್ ಜಾಸ್ತಿ ಇರೋದ್ರಿಂದ ಈ ತೆಂಗು ಮತ್ತು ಅಡಿಕೆನಲ್ಲಿ ಬೇಗ ಕಳಿಯೋದಿಲ್ಲ. ಸೊ ಇದನ್ನೆಲ್ಲ ಬೇಗ ತ್ವರಿತಗತಿನಲ್ಲಿ ನಾವು ಕಾಂಪೋಸ್ಟ್ ಮಾಡೋದಕ್ಕೆ, ಕಳಿಯಂಗೆ ಮಾಡೋದಕ್ಕೆ ನಾವು ಸೂಕ್ಷ್ಮಾಣು ಜೀವಿಗಳ ಮಿಶ್ರಣ ಅಂದ್ರೆ ಕಾಂಪೋಸ್ಟ್ ಕಲ್ಚರ್ನ ಉಪಯೋಗಿಸ್ಕೊಂಡು ಬೇಗ ನಾವು ಕಾಂಪೋಸ್ಟ್ನ ತಯಾರಿಸಬಹುದಾಗಿದೆ. ಈ ಕಾಂಪೋಸ್ಟ್ ಕಲ್ಚರ್ನಲ್ಲಿ ಯಾವ್ಯಾವ ಇರ್ತವೆ ಅಂದರೆ ಟ್ರೈಕೋಡರ್ಮಾ, ಆಸ್ಪರ್ಜಿಲಸ್, ಫ್ಲೋರೋಟಸ್, ಮತ್ತೆ ಫೆನರೋಕಿಟ್ ಕ್ರೈಸೋಸ್ಪೋರಿಯಂ ಅಂತ ಈ ನಾಲ್ಕು ಸೂಕ್ಷ್ಮಾಣು ಜೀವಿಗಳಿರ್ತವೆ. ಈ ಫೆನರೋಕಿಟ್ ಕ್ರೈಸೋಸ್ಪೋರಿಯಂ ಅಂತ ಏನಿದೆಯಲ್ಲ ಅದು ಲಿಗ್ನಿನ್ ಕಳೆಯೋದ್ರಲ್ಲಿ, ಮೀನ್ಸ್ ಡಿಗ್ರೇಡ್ ಮಾಡೋದ್ರಲ್ಲಿ ತುಂಬಾ ಮಹತ್ವದ ಪಾತ್ರ ವಹಿಸುತ್ತದೆ. ಇದು ಫಂಗಸ್. ಮತ್ತೆ ಇನ್ನು ಕೆಲವು ಉಳಿದಿರೋ ಟ್ರೈಕೋಡರ್ಮಾ ಅವೆಲ್ಲ ಸೆಲ್ಯುಲೋಸ್, ಹೆಮಿಸೆಲ್ಯುಲೋಸ್ ಆ ಅಂಶಗಳನ್ನ ಬೇಗ ರೋಟನಿಂಗ್ ಮಾಡುತ್ತೆ. ಇದಕ್ಕೆ ಒಂದು ಮೆಥಡ್ ಇದೆ ಅಂದ್ರೆ ನಾವು ಈ ಸಿಸ್ಟಮ್ಯಾಟಿಕ್ ಆಗಿ ತುಂಬತಾ ಹೋಗ್ಬೇಕು ಗುಂಡಿನ. ಫಸ್ಟ್ ಏನ್ ಮಾಡ್ಬೇಕು ಅಂದ್ರೆ ನಾವು ಕಾಂಪೋಸ್ಟ್ ಮಾಡುವ ವಿಧಾನ ಹೆಂಗೆ ಅಂದ್ರೆ ಫಸ್ಟ್ ಸಮತಟ್ಟಾದ ಹಾಗೂ ತಂಪಾದ ನೆರಳಿರುವ ಜಾಗದ ಆಯ್ಕೆ ಮಾಡ್ಕೋಬೇಕು. ಅದು ಲ್ಯಾಂಡು ಈಕ್ವಲ್ ಆಗಿರ್ಬೇಕು ಯೂನಿಫಾರ್ಮ್ ಆಗಿ, ಮತ್ತು ನೇರವಾದ ಬಿಸಿಲು ಮತ್ತು ಮಳೆಯಿಂದ ರಕ್ಷಿಸುವ ವ್ಯವಸ್ಥೆ ಇರಬೇಕು. ಡೈರೆಕ್ಟ್ ಸನ್ಲೈಟ್ ಯಾವುದು ಬೀಳ್ಬಾರ್ದು. ಅದರಲ್ಲಿ ಭೂಮಟ್ಟದಿಂದ ಯಾವ ತರ ನಾವು ಗುಂಡಿ ಇದು ಮಾಡ್ಕೋಬೇಕು ಅಂದ್ರೆ ಭೂಮಟ್ಟದಿಂದ 1 meter ಆಳ, ಓನ್ಲಿ 1 meter ಅಷ್ಟೇ ಡೆಪ್ತ್, 3 meter ಆಗಲ್ಲ, ಮತ್ತು ಅವಶ್ಯಕತೆಗೆ ತಕ್ಕಂತೆ ಉದ್ದ ಇರಬೇಕು. ಮ್ಯಾಕ್ಸಿಮಮ್ ನಾವು 5 meters ಮಾಡ್ಕೋಬಹುದು ಉದ್ದ. ಇನ್ನು ಜಾಸ್ತಿ ನಿಮಗೆ ತ್ಯಾಜ್ಯ ವಸ್ತು ಇದೆ ಅಂದ್ರೆ ಉದ್ದ ಎಷ್ಟು ಬೇಕಾದ್ರೂ ನಿಮ್ಮ ಅನುಕೂಲಕ್ಕೆ ತಕ್ಕವಾಗಿ ಮಾಡ್ಕೋಬಹುದು, ಬಟ್ ಆಳ ಮಾತ್ರ 1 meter ಇರಬೇಕು, ಅಗಲ 3 meter ಇರಬೇಕು. ಯಾಕೆಂದ್ರೆ ಅಗಲ ತುಂಬಾ ಜಾಸ್ತಿ ಆದ್ರೆ ನಾವು ಇಂದು ಕಾಂಪೋಸ್ಟ್, ಒಂದು ಕಾಂಪೋಸ್ಟ್ ಇಂದ ಇನ್ನೊಂದು ಕಾಂಪೋಸ್ಟ್ಗೆ ನೀರು ಹಾಕೋದಾಗ್ಲಿ ಟರ್ನಿಂಗ್ ಮಾಡೋದ್ರಾಗ್ಲಿ ಪ್ರಾಬ್ಲಮ್ ಆಗುತ್ತೆ. ಮತ್ತು ಸುಮಾರು 5 ton ಜರಡಿ ಆಡಿಸಿದ ತೆಂಗಿನ ಹುಡಿ, 5 ton ಅಥವಾ ಇದು ಅಡಿಕೆ ಸಿಪ್ಪೆ ಎರಡನ್ನು ಕೂಡ ಮಿಕ್ಸ್ ಮಾಡಬಹುದು. ಇದು ಮೊದಲು ಪದರ ಪದರವಾಗಿ ನಾವು ಹಾಕಬೇಕಾಗುತ್ತೆ. ಫಸ್ಟ್ ಏನ್ ಮಾಡಬೇಕು ಅಂತಂದ್ರೆ 100 gram ಹುಡಿಯನ್ನು ನಾವು ಸಮನಾಗಿ ಕೆಳಗಡೆ ಹರಡ್ಬೇಕು ಫಸ್ಟ್. ಇದು ತೆಂಗಿನ ಸಿಪ್ಪೆ ಇವೆಲ್ಲ ಕಳಿಯೋದು ತುಂಬಾ ಲೇಟ್ ಆಗಿರೋದ್ರಿಂದ ಕೆಳಭಾಗಕ್ಕೆ ನಾವು ಫಸ್ಟ್ ಈ ತೆಂಗಿನ ಸಿಪ್ಪೆಯ ಹುಡಿಯನ್ನು ನಾವು ಹಾಕಬೇಕು. ಅದರಾದ್ಮೇಲೆ ಈ ಇದೇನು ಫ್ಲೋರೋಟಸ್ ಇದೆಲ್ಲ ಕಾಂಪೋಸ್ಟ್ ಕಲ್ಚರ್ ಅಂತ ಹೇಳಿದ್ವಲ್ಲ, ಅದನ್ನ ನಾವು ಕೌಡಂಗ್ ಜೊತೆ ಮಿಕ್ಸ್ ಮಾಡಿಕೊಂಡು ಸ್ಲರಿ ತರ ಮಾಡಿಕೊಂಡು ಅದ್ರ ಮೇಲೆ ಚಿಮುಕಿಸ್ಬೇಕು. ನಂತರ ಅದ್ರ ಮೇಲೆ ಮತ್ತೆ ಜೋಳ, ಗೋವಿನ ಜೋಳ, ಸೂರ್ಯಕಾಂತಿ ದಿಂಡುಗಳು, ಕೃಷಿ ತ್ಯಾಜ್ಯ ವಸ್ತುಗಳು ಏನೇನು ಇರುತ್ತಲ್ಲ ನಿಮ್ಮ ಹತ್ರ, ಅದನ್ನ ಒಂದು ಗೇಣು ಎತ್ತರಕ್ಕೆ ಮತ್ತೆ ಹಾಕ್ಬೇಕು ಅದ್ರ ಮೇಲೆ. ಅದಾದ್ಮೇಲೆ ಮತ್ತೆ ಮೇಲಿನ ಪದರದಲ್ಲಿ ಅದ್ರ ಮೇಲೆ ಮತ್ತೆ ಹಸಿರು ಸೊಪ್ಪುಗಳು ಅಂದ್ರೆ ಹೊಂಗೆ, ಗ್ಲಿರ್ಸಿಡಿಯಾ, ಕ್ಯಾಸಿಯಾ ಇತ್ಯಾದಿ ಹಸಿರೆಲ್ಲ ಗೊಬ್ಬರಗಳಿಗೆ ಯೂಸ್ ಮಾಡ್ತೀವಲ್ಲ ಅದನ್ನ ಮತ್ತೆ ಅದ್ರ ಮೇಲೆ ಹಾಕ್ಬೇಕು. ನಂತರ ಒಣ ಹುಲ್ಲು, ರೌದಿ ಇತ್ಯಾದಿಗಳನ್ನು ಒಂದು ಗೇಣೆ ತರಕ್ಕೆ ಹರಡ್ಬೇಕು. ಇದೇ ತರ ಇದೇ ಸಿಸ್ಟಮ್ ಅಲ್ಲಿ ನಾವು ತುಂಬತಾ ಹೋಗ್ಬೇಕು ಗುಂಡಿನ. ಇದ್ರ ಮೇಲೆ ಮೇಲ್ ಭಾಗದಲ್ಲಿ ಅಣುಜೀವಿ ಗೊಬ್ಬರಗಳಾದ ಅಷ್ಟಬಕ್ಟರ್, ಅಜಸ್ಪಿರಿಲಮ್, ರೈಸೋಬಿಯಂ, ಸೂಪರ್ ಫಾಸ್ಫೇಟ್, ಲಘು ಪೋಷಕಾಂಶಗಳನ್ನು ಹಾಕ್ಬೇಕು. ಅಂದ್ರೆ ಇದೆಲ್ಲ ಎನ್ರಿಚ್ಮೆಂಟ್ಗೆ, ಈ ಅಷ್ಟಬ್ಯಾಕ್ಟರ್, ಅಜಸ್ಪಿರಿಲಮ್ ಅದೆಲ್ಲ ನೈಟ್ರೋಜನ್ ಫಿಕ್ಸಿಂಗ್ ಆರ್ಗ್ಯಾನಿಸಮ್

ಟೆಂಪರೇಚರ್ ಮಣ್ಣಿನ ಉಷ್ಣಾಂಶ ಕೂಡ ನಿಯಂತ್ರಿಸುತ್ತದೆ. ಗಿಡಗಳ ಪಾತಿಯಲ್ಲಿ ಹೊದಿಕೆಯಾಗಿ ಉಪಯೋಗಿಸಿದರೆ ಕಳೆಗಳನ್ನು ನಿಯಂತ್ರಿಸುತ್ತದೆ. ನೀವು ಕಾಂಪೋಸ್ಟ್ ಹಾಕೋದ್ರಿಂದ ಈ ಕಳೆಗಳು ಕೂಡ ಕಡಿಮೆ ಆಗುತ್ತೆ. ಮತ್ತೆ ನೀರಿನ ಮಿತ ಬಳಕೆ ಆಗುವುದು, ಈ ಕಾಂಪೋಸ್ಟ್ಗೆ ನೀರನ್ನ ಹಿಡಿದಿಟ್ಟುಕೊಳ್ತಕ್ಕಂತ ಶಕ್ತಿ ಗುಣ ಇರೋದ್ರಿಂದ ನಾವು ನೀರನ್ನ ಜಾಸ್ತಿ ಉಪಯೋಗಿಸೋದೇನು ಬೇಕಾಗಲ್ಲ. ಸೊ ನೀರಿನ ಮಿತ ಬಳಕೆ ಮಾಡಬಹುದು. ಮತ್ತು ಕಾಂಪೋಸ್ಟ್ ಒಂದು ಬಾರಿ ಬಳಸಿದ್ರೆ ಅದು ಸುಮಾರು 3 ವರ್ಷಗಳವರೆಗೆ ಬೆಳೆಗಳಿಗೆ ಲಭ್ಯವಿರುತ್ತದೆ, ಮಣ್ಣಿನಲ್ಲಿರುತ್ತೆ. ವಿಶೇಷವಾಗಿ ಮಳೆಯಾಧಾರಿತ ಪ್ರದೇಶಗಳಲ್ಲಿ ಕಾಂಪೋಸ್ಟ್ ಬಳಕೆ ಅಗತ್ಯ ಮತ್ತು ಲಾಭಕರ ಅಂತ ನನ್ನ ಅನಿಸಿಕೆ. ಈ ಕಾಂಪೋಸ್ಟ್ ತಯಾರಿಕೆ ಬಗ್ಗೆ ಹೇಳಿದ್ರೆ ಯಾವ ರೀತಿ ತಯಾರು ಮಾಡಬಹುದು ಅಂತ, ಅದರ ವಿಧಾನ ಮತ್ತೆ ಅದರ ಉಪಯೋಗಗಳನ್ನು ತಿಳಿಸಿದ್ರೆ, ಈ ಕಾಂಪೋಸ್ಟ್ ತಯಾರಿಕೆಯಲ್ಲಿ ಏನೇನು ಒಂದು ಅಂಶಗಳನ್ನ ಗಮನಿಸಬೇಕಾಗುತ್ತೆ? ಮೇನ್ಲಿ ನಾವು ಮೆಜರ್ಮೆಂಟ್ ಹೇಳಿದ್ನಲ್ಲ, ಕೃಷಿ ತ್ಯಾಜ್ಯ ವಸ್ತುಗಳ ಅನುಗುಣವಾಗಿ ಗುಂಡಿ ಉದ್ದ ಅಗಲ ನಾವು ಹೆಚ್ಚು ಮಾಡ್ಕೊಳ್ಬಹುದು, ಆದ್ರೆ ಆಳ ಮಾತ್ರ 1 ಮೀಟರ್ಗಿಂತ ಹೆಚ್ಚು ಮಾಡ್ಕೋಬಾರ್ದು. ಮತ್ತೆ ಗುಂಡಿಯ ಅಂಚುಗಳಿಗೆ ಕಲ್ಲು ಕಟ್ಟಬಾರ್ದು, ಇದರಿಂದ ಕಳೆಯೋದು ಲೇಟ್ ಆಗುತ್ತೆ. ಮತ್ತೆ ಅದ್ರ ಏನು ಜಸ್ಟ್ ನಾವು ಸಗಣಿಯಿಂದ ಸಾರಿಸ್ಬೇಕು ನೆಲನ ಅಷ್ಟೇ, ಅದಕ್ಕೆ ಕಲ್ಲು ಗಿಲ್ ಕಟ್ಟೋದು ಅದೆಲ್ಲ ಮಾಡಬಾರ್ದು. ಮತ್ತೆ ಸಾರಿಸ್ಲಿಲ್ಲ ಸಗಣಿಯಿಂದ ಅಂದ್ರೂ ನ್ಯೂಟ್ರಿಯಂಟ್ ಲೀಚಿಂಗ್ ಆಗುತ್ತೆ, ಅಂದ್ರೆ ನ್ಯೂಟ್ರಿಯಂಟ್ ಲಾಸ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದನ್ನ ಪ್ಯಾಕ್ ಮಾಡಬೇಕು. ಮತ್ತು ಕಾಂಪೋಸ್ಟ್ ಗುಂಡಿಯನ್ನು ಭೂಮಟ್ಟದಲ್ಲಿ ಮಣ್ಣಿನಿಂದ ಮುಚ್ಚಿ ಸಗಣಿಯಿಂದ ಸಾರಿಸಬೇಕು. ಗುಂಡಿಯ ವಸ್ತುಗಳ ಪದರುಗಳ ನಡುವೆ ಗಾಳಿ ತೂರಿದ್ರೆ ಏನಾಗುತ್ತೆ, ಅದು ಸರಿಯಾಗಿ ಬೇಗ ಕಳೆಯೋದಿಲ್ಲ. ಮತ್ತೆ ಗುಂಡಿ ಎತ್ತರದ ಸ್ಥಳದಲ್ಲಿರಬೇಕು, ಮಳೆ ಇರಲಿ ಬೇಸಿಗೆ ಇರಲಿ ಗೊಬ್ಬರದ ಗುಂಡಿಯೊಳಗೆ ನೀರು ಹೋಗದೆ ಇರೋ ಥರ ನಾವು ಪ್ರಿಕಾಷನ್ಸ್ ತಗೋಬೇಕು. ಮತ್ತೆ ನೇರವಾದ ಬಿಸಿಲು ಮತ್ತೆ ಮಳೆಯಿಂದ ಇದು ಗುಂಡಿನ ರಕ್ಷಿಸಬೇಕು, ಆ ಥರ ವ್ಯವಸ್ಥೆ ಇರಬೇಕು. ಗುಂಡಿ ಕುಡಿಯುವ ನೀರಿನ ಮೂಲಗಳ ಸಮೀಪ ಅಲ್ಲಿ ಇರಬಾರ್ದು. ಮತ್ತೆ ಕಾಂಪೋಸ್ಟ್ ತಯಾರಿಸಲು ಈ ಗುಂಡಿ ತುಂಬಿದ ನಂತರ ಜೇನುತುಪ್ಪ ನೀರಿನಲ್ಲಿ ಮಿಶ್ರಣ ಮಾಡಿ ಚಿಮುಕಿಸಿದ್ರೆ ನಮಗೇನಾಗುತ್ತೆ, ಬ್ಯಾಕ್ಟೀರಿಯಾಗಳು ಸಕ್ರಿಯಗೊಂಡು ಗೊಬ್ಬರ ತಯಾರಿಕೆ ಆದಷ್ಟು ಬೇಗ ಆಗುತ್ತದೆ. ಮತ್ತೆ ಕಾಂಪೋಸ್ಟ್ ಕಲ್ಚರ್ ಪ್ಯಾಕೆಟ್ ಏನು ನೀವು ಪರ್ಚೇಸ್ ಮಾಡ್ತಿರಲ್ಲ, ಅದನ್ನ ತಂಪಾದ ಮತ್ತು ಶುಷ್ಕ ವಾತಾವರಣದಲ್ಲಿ ಇಡುವುದರಿಂದ ಶೇಖರಣಾ ಸಾಮರ್ಥ್ಯ ಕೂಡ ನಾವು ಹೆಚ್ಚಿಸಬಹುದು. ಮತ್ತೆ ಈ ಎಲ್ಲಾ ವಿಧಾನಗಳನ್ನು ನಾವು ಅನುಸರಿಸಿ ಈ ಕಾಂಪೋಸ್ಟ್ ತಯಾರಿಕೆಯಲ್ಲಿ ಈ ಎಲ್ಲಾ ಅಂಶಗಳನ್ನು ನಾವು ವಿಶೇಷವಾಗಿ ಗಮನಿಸಬೇಕು. ನಮ್ಮ ರೈತರು ಅಂದ್ರೆ ಯಾರಾದರೂ ಕಾಂಪೋಸ್ಟ್ ತಯಾರಿಕೆ ನಾವು ಮಾಡ್ಕೋಬೇಕು, ನಮ್ಮಲ್ಲಿ ಸಾಕಷ್ಟು ವೇಸ್ಟೇಜ್ ಇದೆ ಅಂದ್ರೆ ಉಳಿದಿದೆ, ನಮ್ಮ ಒಂದು ಕೃಷಿ ತ್ಯಾಜ್ಯ ಬಹಳಷ್ಟು ಇರುತ್ತೆ, ಅದರಲ್ಲಿ ಮುಖ್ಯವಾಗಿ ತೆಂಗು ಅಡಿಕೆ ಬೆಳೀತಾ ಇದ್ದಾರೆ, ಇಂಥ ಒಂದು ತ್ಯಾಜ್ಯ ಉಳಿದತೆ ಇದನ್ನ ಯಾವ ರೀತಿ ಮಾಡಬೇಕಂತ ಅವರು ಏನನ್ನು ಯೋಚನೆ ಮಾಡಿದ್ರೆ ತಮ್ಮನ್ನು ಸಂಪರ್ಕ ಮಾಡಲಿಕ್ಕೆ ತಮ್ಮ ಒಂದು ಸಂಪರ್ಕ ಸಂಖ್ಯೆ ಹೇಳಿದ್ರೆ ಅನುಕೂಲ ಆಗುತ್ತೆ. ನನ್ನ ಹೆಸರು ವಿದ್ಯಾವತಿ ಅಂತ, ಮೈಕ್ರೋಬಯಾಲಜಿ ಡಿಪಾರ್ಟ್ಮೆಂಟು, ಕಾಲೇಜ್ ಆಫ್ ಹಾರ್ಟಿಕಲ್ಚರ್, ಹಿರಿಯೂರು. ನನ್ನ ಮೊಬೈಲ್ ನಂಬರ್ ಬಂದ್ಬಿಟ್ಟು 9111364 3603. ಇನ್ನೊಂದು ಸರಿ ಹೇಳ್ತಿದ್ದೀನಿ, 9111364 3603. ತುಂಬ ಧನ್ಯವಾದ ಮೇಡಮ್, ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ರಿ. ಈ ತೆಂಗಿನ ನಾರಿನ ಹುಡಿ ಅಥವಾ ಪುಡಿ ಮತ್ತು ಅಡಿಕೆ ಸಿಪ್ಪೆಯಿಂದ ಈ ತ್ವರಿತಗತಿ ಕಾಂಪೋಸ್ಟ್ ತಯಾರಿಕೆ ಅಂದರೆ ಕಾಂಪೋಸ್ಟ್ ಕಲ್ಚರ್ ಅಂತೇನು ಹೇಳಿದ್ರಲ್ಲ, ಸೂಕ್ಷ್ಮಾಣುಜೀವಿಗಳ ಬಳಕೆ ಬಗ್ಗೆ, ಅದರ ಮಹತ್ವದ ಬಗ್ಗೆ ವಿವರವಾಗಿ ತಿಳಿಸ್ಕೊಟ್ರೆ. ಅದಕ್ಕಾಗಿ ನಮ್ಮ ಆಕಾಶವಾಣಿ ಪರವಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೂ ತೆಂಗಿನ ನಾರಿನ ಪುಡಿ ಮತ್ತು ಅಡಿಕೆ ಸಿಪ್ಪೆಯಿಂದ ತ್ವರಿತಗತಿಯ ಕಾಂಪೋಸ್ಟ್ ತಯಾರಿಕೆಯಲ್ಲಿ ಸೂಕ್ಷ್ಮಾಣುಜೀವಿಗಳ ಬಳಕೆ ಮತ್ತು ಮಹತ್ವ ಕುರಿತು ಹಿರಿಯೂರಿನ ತೋಟಗಾರಿಕಾ ಮಹಾವಿದ್ಯಾಲಯದ ಸೂಕ್ಷ್ಮಾಣುಜೀವಶಾಸ್ತ್ರ ವಿಭಾಗದ ತಾಂತ್ರಿಕ ಅಧಿಕಾರಿ ಕೆಬಿ ವಿದ್ಯಾವತಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಬಿ ಸಿದ್ದಣ್ಣ. ಇನ್ನು ಮುಂದೆ ಕೇಳಿ ಶೂನ್ಯ ಬಂಡವಾಳ. ಬಹು ರಮಾ ಬಿಟಿಯಾ ಕಿ ಶಾದಿ ಕೆ ಲಿಯೇ ಸೋನಾ ಬಹುತ್ ಸೋಚ ಸಮಝ ಕರ್ ಲೇನಾ ಕಹೀಂ ಕೋಯಿ ಠಗ್ ನಾ ಲೇ. ಅಮ್ಮಾ ವೋ ಜಮಾನೆ ಗಯೇ, ಅಬ್ ಗ್ರಾಹಕ್ ಕೋ ಕೋಯಿ ಠಗ್ ನಹೀ ಸಕ್ತಾ. ಅಚ್ಛಾ, ಅಬ್ ಸ್ವರ್ಣ ಆಭೂಷಣೋ ಪರ್ ಹಾಲ್ಮಾರ್ಕ್ ಕಾ ನಿಶಾನ್ ಅನಿವಾರ್ಯ ಹೈ, ಇಸ್ಸೇ ಗ್ರಾಹಕೋ ಕೋ ಕೋಯಿ ಶಂಕಾ ನಹೀ ರಹತಿ ಔರ್ ಸೋನಾ ತೋ ಶುದ್ಧ ಮಿಲ್ತಾ ಹೀ ಹೈ. ಜೀ ಹಾಂ, ಹಮೇಶಾ ಹಾಲ್ಮಾರ್ಕ್ ಕೆ 3 ನಿಶಾನ್, BIS ಕಾ ಲೋಗೋ, ಸೋನೆ ಕಿ ಶುದ್ಧತಾ ಕ್ಯಾರೆಟ್ ಮೇ ಔರ್ 6 ಡಿಜಿಟ್ ಆಲ್ಫಾ ನ್ಯೂಮೆರಿಕ್ HUID ಕೋಡ್ ದೇಖ್ ಕರ್ ಹೀ ಖರೀದಾರಿ ಕರೇ. ಜಾಗೋ ಗ್ರಾಹಕ್ ಜಾಗೋ. ಉಪಭೋಕ್ತಾ ಮಾಮಲೆ ವಿಭಾಗ, ಭಾರತ ಸರ್ಕಾರ. ಇನ್ನು ಮುಂದೆ ಕೇಳಿ ಶೂನ್ಯ ಬಂಡವಾಳ ಹಾಗೂ ನೈಸರ್ಗಿಕ ಕೃಷಿ ಕುರಿತು ಹಿರಿಯೂರು ತಾಲೂಕು ಬಬ್ಬೂರು ಫಾರಂ ವಲಯ ಕೃಷಿ ಮತ್ತು ತೋಟಗಾರಿಕೆ ಸಂಶೋಧನಾ ಕೇಂದ್ರದ ಕ್ಷೇತ್ರ ಸಹಾಯಕರಾದ ಜಿ ಹನುಮಂತ ನಾಯಕ ಅವರೊಂದಿಗೆ ಸಂದರ್ಶನ. ರೈತ ಬಾಂಧವರೇ, ಈ ದಿನ ನಮ್ಮ ಜೊತೆ ಹಿರಿಯೂರು ತಾಲೂಕು ಬಬ್ಬೂರು ಫಾರಂನ ವಲಯ ಕೃಷಿ ಹಾಗೂ ಸಂಶೋಧನಾ ಕೇಂದ್ರದ ಕ್ಷೇತ್ರ ಸಹಾಯಕರಾದ ಜಿ ಹನುಮಂತ ನಾಯಕ್ ಸರ್ ಅವರು ನಮ್ಮ ಜೊತೆಗಿದ್ದಾರೆ. ಅವರು ಶೂನ್ಯ ಬಂಡವಾಳ ಹಾಗೂ ನೈಸರ್ಗಿಕ ಕೃಷಿಯ ಬಗ್ಗೆ ಸಾಕಷ್ಟು ವಿಷಯ ತಿಳಿಸ್ಕೊಡ್ತಾರೆ. ಸರ್, ಈ ಕಾರ್ಯಕ್ರಮ ಸ್ವಾಗತ. ನಮಸ್ಕಾರ ಸರ್. ನಮಸ್ಕಾರ ಸರ್. ಈ ಶೂನ್ಯ ಬಂಡವಾಳ ಹಾಗೂ ನೈಸರ್ಗಿಕ ಕೃಷಿ ಅಂದ್ರೆ ಏನು ಸರ್? ಶೂನ್ಯ ಬಂಡವಾಳ ಅಂದ್ರೆ ರೈತರಿಗೆ ಒಂದು ಗೊಂದಲಮಯವಾಗುತ್ತೆ. ಏನಪ್ಪಾ ಅಂದ್ರೆ ಬಂಡವಾಳನೇ ಇಲ್ಲದೆ ಕೃಷಿ ಹೇಗಪ್ಪ ನಾವು ಮಾಡೋದು ಅಂತೇಳಿ ಅವ್ರಿಗೆ ಯೋಚನೆ ಆಗುತ್ತೆ. ಇದು ಏನಕ್ಕೆ ಹೇಳ್ತಿದ್ದೀವಿ ಅಂದ್ರೆ, ಈ ದಿನ ರೈತರಲ್ಲಿ ಬೆಳೆದಿರ್ತಕ್ಕಂಥ ಬೀಜದಲ್ಲೇ ತಳಿಗಳನ್ನ ಮಾಡಿಕೊಂಡು ಅವ್ರು ಸಾಕಿರ್ತಕ್ಕಂಥ ಈ ದೇಸಿ ತಳಿಯ ಹಸುವಿನ ಗಂಜಲ ಇರ್ಬೋದು ಮತ್ತು ತಿಪ್ಪೆ ಗೊಬ್ಬರ ಇರ್ಬೋದು ಇವನ್ನು ಹಾಕ್ಕೊಂಡು ರೈತರು ಬೇರೆ ಕಡೆ ಸಾಲ ಮಾಡದೆ ಅವನ್ನು ಬಳಸ್ಕೊಂಡು ಅವರ ಏನು ಆದಾಯದಲ್ಲಿ ದ್ವಿಗುಣ ಮಾಡ್ಕೋಬೇಕು ಅಂತ ಹೇಳ್ತೀವೋ ಅದಕ್ಕೆ ನಾವು ಏನು ಹೇಳ್ತೀವಿ ಶೂನ್ಯ ಬಂಡವಾಳದ ನೈಸರ್ಗಿಕ ಕೃಷಿ ಅಂಥೇಳಿ ಕರಿತೀವಿ. ಇದರಿಂದ ರೈತರಿಗೆ ಆಗ್ತಕ್ಕಂಥ ಅನುಕೂಲ ಏನಪ್ಪ ಅಂದರೆ ಅವರು ಸಾಲ ಸೂಲ ಮಾಡ್ತಕ್ಕಂಥದ್ದು ಮತ್ತು ಅವ್ರಿಗೆ ಕೊಡೋಕ್ಕಾಗದೆ ಮತ್ತು ಬಳ್ಳಾಡ್ತಕ್ಕಂಥದ್ದು ಈ ಒಂದು ಸಮಸ್ಯೆಯಿಂದ ಅವ್ರು ಹೊರಬರ್ಲಿಕ್ಕೋಸ್ಕರ ಏನು ಮಾಡಿದ್ದಾರೆ ಈಗ ಒಂದು ಈ ಶೂನ್ಯ ಬಂಡವಾಳ ನೈಸರ್ಗಿಕ ಕೃಷಿ ಯೋಜನೆಯನ್ನು ರೈತರಿಗೆ ಇವರು ರೈತರ ಹೊಲದಲ್ಲಿ ಪ್ರಾರಂಭಿಕವಾಗಿ ಒಂದು 10 ಗುಂಟೆ ಪ್ರದೇಶದಲ್ಲಿ ಈ ಒಂದು ಕೃಷಿನ ಅಳವಡಿಸ್ಕೊಂಡ್ರೆ ಅದರಲ್ಲಿ ಆಗ್ತಕ್ಕಂಥ ಬದಲಾವಣೆಗಳನ್ನು ನಾವು ಕ್ಷೇತ್ರದಲ್ಲಿ ಭೇಟಿ ಮಾಡಿ ಅವರಿಗೆ ನಾವು ಸಾಕಷ್ಟು ಮಾಹಿತಿನ ತಿಳಿಸ್ಕೊಡ್ತೀವಿ. ಅವರಿಗೆ ಸಾಕಷ್ಟು ಅನುಕೂಲ ಆಗುತ್ತೆ, ಅವರು ಆರ್ಥಿಕವಾಗಿ ಮುಂದೆ ಬರಲಿಕ್ಕೆ ಇದೊಂದು ಯೋಜನೆ ಸಹಕಾರಿಯಾಗತ್ತೆ ಅಂತ ಹೇಳ್ಬೋದು. ನೀವು ಕೇಳ್ತೀರಾ ಈಗ ಹಿಂದೆ ರೈತರು ಕೃಷಿ ಮಾಡ್ತಿರ್ಲಿಲ್ವಾ ಅಂತೇಳಿ, ಮಾಡ್ತಾ ಇದ್ರು. ಏನಾಯಿತು ಅಂದರೆ ಈ ಒಂದು ಪಂಚವಾರ್ಷಿಕ ಯೋಜನೆಯಲ್ಲಿ ಹಸಿರು ಕ್ರಾಂತಿಯಲ್ಲಿ ರೈತರು ಬೆಳೀತಕ್ಕಂಥ ಬೆಳೆಯಲ್ಲಿ ಇಳುವರಿನ ಹೆಚ್ಚಿಸ್ಕೋಬೇಕು ಅಂಥೇಳಿ ರಾಸಾಯನಿಕ ಗೊಬ್ಬರಗಳನ್ನು ನಾವು ಪರಿಚಯ ಮಾಡಿಕೊಟ್ವಿ. ರೈತರು ಏನು ಮಾಡಿದರು, ಒಂದು ಬೆಳೆಗೆ ಶಿಫಾರಸು ಮಾಡಿರ್ತಕ್ಕಂಥ ಪ್ರಮಾಣದಲ್ಲಿ ಬಳಸಿ ಅಂತ ಹೇಳಿದಾಗ ಇಳುವರಿ ಸ್ವಲ್ಪ ಹೆಚ್ಚಾದಾಗ ಇನ್ನೊಂದು ಸ್ವಲ್ಪ ನಾವು ರಾಸಾಯನಿಕ ಗೊಬ್ಬರನ ಬಳಸ್ಕೊಂಡ್ರೆ ಈ ಕೀಟನಾಶಕಗಳನ್ನು ಬಳಸ್ಕೊಂಡ್ರೆ ನಾವು ಇಳುವರಿನ ಜಾಸ್ತಿ ಮಾಡ್ಕೋಬೋದಲ್ಲ, ನಮಗಿನ್ನೂ ಸಾಕಷ್ಟು ಆದಾಯ ಬರುತ್ತೆ ಅನ್ನೋ ಒಂದು ದೃಷ್ಟಿಯಿಂದ ರೈತರು ಏನು ಮಾಡಿದ್ರಪ್ಪ ಅಂದರೆ ಅತಿ ಹೆಚ್ಚಾಗಿ ರಾಸಾಯನಿಕ ಗೊಬ್ಬರಗಳನ್ನು ಬಳಸ್ಕೊಳ್ಳೋದ್ರ ಜೊತೆಗೆ ಈ ಕೀಟನಾಶಕಗಳನ್ನು ಸಹ ಬಳಸ್ಕೊಂಡಾಗ ಏನಾಗುತ್ತೆ, ಈಗ ರಾಸಾಯನಿಕ ಗೊಬ್ಬರ ಬಳಸ್ಕೊಂಡಾಗ ಭೂಮಿಯಲ್ಲಿರ್ತಕ್ಕಂಥ ಸೂಕ್ಷ್ಮಾಣುಜೀವಿಗಳೆಲ್ಲ ಏನಾದವು ಸತ್ತೋದವು ಹಾಗೂ ಭೂಮಿಯಲ್ಲಿ ಪಚನಕ್ರಿಯೆ ನಡೆಯಲಿಲ್ಲ. ಜೊತೆಗೆ ಕೂಲಿ ಆಳುಗಳು ಸಿಗೋದಿಲ್ಲ ಅಂಥೇಳಿ ಈ ಕಳೆನಾಶಕಗಳನ್ನು ಬಳಸಿದಾಗ ಅಲ್ಲಿರ್ತಕ್ಕಂಥ ಎರೆಹುಳುಗಳಾಗಿರ್ಬೋದು ಅಥವಾ ಸಾಕಷ್ಟು ಪಚನಕ್ರಿಯೆ ಮಾಡ್ತಕ್ಕಂಥ ಸೂಕ್ಷ್ಮಾಣುಜೀವಿಗಳೆಲ್ಲ ಏನಾದರು ನಶಿಸಿ ಹೋದವು. ಅದಕ್ಕೆ ನಾವು ಈಗ ಏನು ಮಾಡ್ತಿದ್ದೀವಿ, ಈ ನೈಸರ್ಗಿಕ ಕೃಷಿನ ನಾವು ಅಳವಡಿಸ್ಕೊಂಡು ಜೈವಿಕ ಗೊಬ್ಬರಗಳನ್ನು ಬಳಸ್ಕೊಂಡು ಬೀಜೋಪಚಾರ ಮಾಡಿಕೊಂಡು ಜೊತೆಗೆ ಬೇವಿನ ಹಿಂಡಿ ಇರ್ಬೋದು ಹೊಂಗೆ ಹಿಂಡಿ ಇರ್ಬೋದು ಅದನ್ನು ಹಾಕ್ಕೊಂಡು ಭೂಮಿಯ ಫಲವತ್ತತೆಯನ್ನು ಹೆಚ್ಚಿಸಬೇಕು. ಇದರಿಂದ ಪರಿಸರ ಮತ್ತು ಮಣ್ಣಿನ ಸಂರಕ್ಷಣೆ ಮಾಡಿದಾಗತ್ತೆ. ಜೊತೆಗೆ ನಾವು ಜೀವಾಮೃತ, ಬೀಜಾಮೃತ, ಘನಾಮೃತ, ಪಂಚಗವ್ಯ ಇವನ್ನೆಲ್ಲ ಬಳಸ್ಕೋಬೇಕು. ಅಂದರೆ ಇವು ಯಾವುದರಿಂದ ಬರುತ್ತೆ ಪಂಚಗವ್ಯ ಅಂದರೆ, ಹಸುವಿನಿಂದ ಸಿಗ್ತಕ್ಕಂಥ 5 ಪದಾರ್ಥಗಳು, ಸಗಣಿ, ಗಂಜಲ, ಹಾಲು, ಮೊಸರು ಮತ್ತು ತುಪ್ಪ. ಒಂದು ಸ್ವಲ್ಪ ಕಳೀಲಿಕ್ಕೆ ಬಾಳೆಹಣ್ಣನ್ನು ಹಾಕ್ಕೊಂಡು ಇದನ್ನು ನಾವು ಸಾಕಷ್ಟು ಪ್ರಮಾಣದಲ್ಲಿ ಬಳಸ್ಕೊಂಡಾಗ ಏನಾಗುತ್ತೆ, ನಮ್ಮ ಭೂಮಿಯಲ್ಲಿರ್ತಕ್ಕಂಥ ಸೂಕ್ಷ್ಮಾಣುಜೀವಿಗಳ ವೃದ್ಧಿನ ಮಾಡ್ಕೊಳ್ತೀವಿ, ಜೊತೆಗೆ ಮಣ್ಣಿನ ಸುಸ್ಥಿರತೆನ ನಾವು ಕಾಪಾಡ್ಕೊಳ್ಳಿಕ್ಕೂ ಅನುಕೂಲ ಆಗುತ್ತೆ ಹಾಗೂ ಪರಿಸರಕ್ಕೂ ಹಾನಿಯಾಗೋದಿಲ್ಲ. ಈಗೇನಾಗಿದೆ ಅಂದರೆ ಸಾಕಷ್ಟು ನಾವು ಈ ರಾಸಾಯನಿಕಗಳನ್ನು ಬಳಸ್ಕೊಂಡಾಗ ಏನಾಗ್ತಿತ್ತು, ಆಹಾರ, ನೀರು, ಪರಿಸರದಲ್ಲಿ ಕಲ್ಮಶವಾಗಿತ್ತು. ಸೊ ಅದನ್ನು ನಾವು ಈಗ ಹತೋಟಿ ಮಾಡ್ಕೋಬೇಕು, ಒಂದು ಒಳ್ಳೆಯ ಕೃಷಿನ ನಾವು ಪಡ್ಕೊಂಡು ಫಲವತ್ತತೆ ಅಂದರೆ ಅದರಲ್ಲಿರ್ತಕ್ಕಂಥ ಏನು ಆಹಾರ ಪದಾರ್ಥದಲ್ಲಿ ಗುಣಮಟ್ಟವಾಗಿ ಕಾಪಾಡ್ಕೋಬೇಕು ಅಂದರೆ ನಾವು ಈ ಸಾವಯವ ಪದಾರ್ಥಗಳನ್ನು ಬಳಸ್ಕೊಂಡು ಜೊತೆಗೆ ಹೊದಿಕೆಗಳನ್ನು ಮಾಡಿಕೊಂಡು ತೇವಾಂಶ ಅರ್ಧ ಇರೋ ಥರದಲ್ಲಿ ನಾವು ಮಾಡಿಕೊಂಡಾಗ ರೈತರು ಕಡಿಮೆ ಖರ್ಚಲ್ಲಿ ಅವರ ಇಳುವರಿನ ದ್ವಿಗುಣ ಮಾಡ್ಕೋತಾರೆ. ಸರ್, ಆಗಿದ್ರೆ ಈಗ ಶೂನ್ಯ ಬಂಡವಾಳ ಅಂತ ಹೇಳಿದ್ರಿ, ಶೂನ್ಯ ಬಂಡವಾಳದಲ್ಲಿ ಈಗಲೂ ಕೃಷಿ ಮಾಡ್ಬೋದಂತ ನಮ್ಮ ರೈತರು ಈಗ ಕೃಷಿಗೆ ಸಾಕಷ್ಟು ವೆಚ್ಚ ಮಾಡ್ತಾರೆ, ಅಂಥದ್ರಲ್ಲಿ ಶೂನ್ಯ ಬಂಡವಾಳದಲ್ಲಿ ನೀವು ಹೇಳ್ದಂಗೆ ನಮ್ಮ ಸುತ್ತಮುತ್ತ ಸಿಗ್ತಕ್ಕಂಥ ತ್ಯಾಜ್ಯ ವಸ್ತುಗಳನ್ನ ಬಳಸ್ಕೊಂಡು ಬೀಜಗಳನ್ನ ಉಪಯೋಗಿಸ್ಕೊಂಡು ಕೃಷಿ ಮಾಡ್ಬೋದು ಅಂತ ಹೇಳಿದ್ರಿ, ಇದು ಸಾಧ್ಯ ಅನ್ಸುತ್ತಾ ಸರ್? ಒಂದು ಪಂಚಾಯಿತಿ ಮಟ್ಟದಲ್ಲಿ ಒಂದು ತಾಲೂಕಲ್ಲಿ ಸಾಕಷ್ಟು ಹಳ್ಳಿಗಳನ್ನು ನಾವು ಆಯ್ಕೆ ಮಾಡಿಕೊಂಡು ಅಲ್ಲಿ ಆಸಕ್ತ ಇರ್ತಕ್ಕಂಥ ರೈತರನ್ನು ನಾವು ಆಯ್ಕೆ ಮಾಡಿಕೊಂಡಿದ್ದೀವಿ. ಅವ್ರಿಗೇನು ಮಾಡ್ತೀವಿ, ಅವರಲ್ಲಿ ನಾವು ಇರ್ತಕ್ಕಂಥ ಇಷ್ಟು ಜಮೀನಲ್ಲಿ ನೈಸರ್ಗಿಕ ಕೃಷಿ ಮಾಡಿಕೊಂಡ್ರೆ ನಮಗೆ ಆದಾಯ ಬರಲ್ಲ ಅಥವಾ ಇಳುವರಿ ಜಾಸ್ತಿ ಆಗಲ್ಲ ಅಂಥೇಳಿ ಭಯ ಇರುತ್ತೆ. ಆದರೆ ಏನಪ್ಪ ಅಂದರೆ ನಾವು ಸಂಪೂರ್ಣವಾಗಿರ್ತಕ್ಕಂಥ ಪೂರ್ತಿ ಜಮೀನಲ್ಲಿ ಮಾಡಿ ಅಂತ ಹೇಳೋದಿಲ್ಲ ಅವರಿಗೆ. ಏನು ಹೇಳ್ತೀವಿ, ಪ್ರಾರಂಭ ಮಾಡುವಾಗ ಒಂದು 10 ಗುಂಟೆ ಪ್ರದೇಶದಲ್ಲಿ ನೀವು ಮಾಡ್ತಿರ್ತಕ್ಕಂಥ ಒಂದು ಹಿಂದಿನ ಪದ್ಧತಿಗೆ ಆಗ್ತಕ್ಕಂಥ ವೆಚ್ಚ ಈ ಸರಿ ನಾವು ನಿಮಗೆ ತಿಳಿಸ್ಕೊಡ್ತಕ್ಕಂಥ ಹೊಸ ಆವಿಷ್ಕಾರದಲ್ಲಿ ನಾವು ಅಳವಡಿಸ್ಕೊಂಡಾಗ ಇಲ್ಲಿ ಎಷ್ಟು ಖರ್ಚು ಬಂತು, ಜೊತೆಗೆ ಇದರಿಂದ ಆಗ್ತಕ್ಕಂಥ ಅನುಕೂಲ ಏನು, ಇದರಿಂದ ಆಗ್ತಕ್ಕಂಥ ಅನುಕೂಲಗಳೇನು ಅನ್ನೋದ್ರ ಬಗ್ಗೆ ನಾವು ಏನು ಮಾಡ್ತೀವಿ ಅವರಿಗೆ ಮನವರಿಕೆ ಮಾಡಿಕೊಟ್ಟಾಗ ರೈತರು ಏನು ಮಾಡ್ತಾರೆ, ಹೌದು ನಾವು ಹಿಂದೆ ಸಾಕಷ್ಟು ತಪ್ಪುಗಳನ್ನು ಮಾಡಿದ್ದೀವಿ, ಅದೇ ತಪ್ಪುಗಳನ್ನು ನಾವು ಮುಂದುವರಿಸ್ಕೊಳ್ತಾ ಹೋದರೆ ಮುಂದಿನ ಪೀಳಿಗೆಗಳಿಗೆ ನಾವು ನಮ್ಮ ಮಕ್ಕಳು ಮೊಮ್ಮಕ್ಕಳಿಗೆ ನಾವು ಏನು ಅವ್ರಿಗೆ ಉಳಿಸೋಗಿರೋದಿಲ್ಲ. ಹಾಗಾಗ್ಬಿಟ್ಟು ನಾವು ಈಗಲಾದರೂ ಎತ್ತೆಚ್ಚಿಕೊಂಡು ಈ ನೀರು, ಆಹಾರ, ಪರಿಸರ ಇವನ್ನು ನಾವೇನು ಮಾಡ್ಬೇಕಪ್ಪ ಅಂದರೆ ಉಳಿಸ್ಕೊಂಡು ಅದನ್ನು ನಶಿಸಿ ಹೋಗದಂಗೆ ಕಾಪಾಡ್ಕೋಬೇಕು ಅಂದರೆ ಈ ಒಂದು ಯೋಜನೆಗಳನ್ನು ನಾವು ಸದುಪಯೋಗ ಪಡ್ಕೊಂಡ್ರೆ ಮಾತ್ರ ಸಾಧ್ಯ ಆಗುತ್ತೆ. ಇಲ್ಲ ಅಂದರೆ ನಾವೇನು ಮಾಡ್ತೀವಿ, ಇರೋ ಒಂದು ಅಷ್ಟು ದಿವಸ ನಾವೇನು ಮಾಡ್ತೀವಿ, ಈಗ ಹಿಂದೆ ನೋಡ್ತಿದ್ವಿ ಸಾಕಷ್ಟು ಜನ ಅವು ಸಾವಯವ ಕೃಷಿಯಲ್ಲಿ ಈ ಹಸು ಸಾಕಾಣಿಕೆ ಮಾಡಿರ್ತಕ್ಕಂಥ ರೈತರುಗಳನ್ನು ನೋಡಿದಾಗ ಒಂದು ಹಳ್ಳಿಯಲ್ಲಿ ಒಂದು ಓಣಿಯಲ್ಲಿ ಒಂದು ಮನೆಯಲ್ಲಿ ತುಪ್ಪ ಕಾಯಿಸಿದರೆ ಆ ಓಣಿ ಪೂರ್ತಿ ವಾಸನೆ ಬರ್ತಾ ಇತ್ತು. ಅಷ್ಟು ಅದರಲ್ಲಿ ಒಳ್ಳೆಯ ಒಂದು ಸತ್ವಭರಿತವಾಗಿರ್ತಕ್ಕ ಅಂಶ ಇತ್ತು. ಆದರೆ ಈಗೇನಾಗಿದೆ ಅಂದರೆ ಎಲ್ಲ ಥರದಲ್ಲೂ ನಾವು ಈ ರಾಸಾಯನಿಕಗಳನ್ನು ಬಳಸ್ಕೊಂಡು ಬಳಸ್ಕೊಂಡು ಏನಾಗಿದೆ, ಈಗ ಆ ಕಾಯಿಸ್ತಕ್ಕಂಥವ್ರಿಗೆ ವಾಸನೆ ಇಲ್ಲದಂಗಾಗಿದೆ. ಅಂದರೆ ಅಷ್ಟು ಅದರಲ್ಲಿರ್ತಕ್ಕಂಥ ಪೋಷಕಾಂಶಗಳು ನಶಿಸಿ ಹೋಗ್ತಾ ಇದ್ದಾವೆ. ಹಾಗಾಗ್ಬಿಟ್ಟು ಇನ್ನು ಮುಂದೆ ಆದರೂ ನಾವು ಎಚ್ಚೆತ್ಕೊಂಡ್ರೆ ನಾವು ಈ ಒಂದು ಕೃಷಿಯಲ್ಲಿ ಅಭಿವೃದ್ಧಿನ ಕಾಣಲಿಕ್ಕೂ ಸಾಧ್ಯ ಆಗುತ್ತೆ, ಇಲ್ಲ ಅಂದರೆ ಏನೂ ಮಾಡಲಿಕ್ಕೂ ಸಹ ಸಾಧ್ಯ ಆಗೋದಿಲ್ಲ ಅನ್ನೋ ಒಂದು ಅಂಶನ ನಾನು ರೈತರಿಗೆ ತಿಳಿಪಡಿಸ್ತೀನಿ. ಹಾಗಾಗ್ಬಿಟ್ಟು ಇಲ್ಲಿ ಒಂದು ತರಬೇತಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾಗ ಇದರಿರ್ತಕ್ಕಂಥ ಒಂದು ಯೋಜನೆಗಳನ್ನು ತಿಳಿಸಿದಾಗ ಅವರಿಗೆ ಈ ಪರಿಸರ ಇರ್ಬೋದು, ಮಣ್ಣಿರ್ಬೋದು, ಅಥವಾ ಆದಾಯ ಹೇಗೆ ಹೆಚ್ಚಿಸ್ಕೋಬೇಕು, ಅಥವಾ ನಾವು ರಾಸಾಯನಿಕ ಗೊಬ್ಬರಗಳನ್ನು ಮತ್ತು ಕೀಟನಾಶಕಗಳನ್ನು ಹೇಗೆ ನಾವು ಕಡಿಮೆ ಮಾಡ್ಕೋತಾ ಬರಬೇಕು, ನಾವು ಈ ಇದನ್ನು ಅಳವಡಿಸ್ಕೊಂಡ್ರೆ ಹೇಗೆ ಅನುಕೂಲ ಆಗುತ್ತೆ ಅನ್ನೋದ್ರ ಬಗ್ಗೆ ನಾವು ಈ ಒಂದು ತರಬೇತಿ ಕಾರ್ಯಕ್ರಮದಲ್ಲಿ ಅವರು ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ಟಾಗ ಸಾಕಷ್ಟು ರೈತರು ಈ ಒಂದು ಪದ್ಧತಿನ ಅಳವಡಿಸ್ಕೊಳ್ಳಿಕ್ಕೆ ಮುಂದೆ ಬಂದಿದ್ದಾರೆ. ಅವರೇ ಬೆಳೀತಕ್ಕಂಥ ಬೆಳೆನ ಬೆಳೆಯಲ್ಲಿ ತಳಿಗಳನ್ನು ಆವಿಷ್ಕಾರ ಮಾಡಿಕೊಂಡು ಆ ಒಂದು ತಳಿನೇ ಬಳಸ್ಕೊಂಡು ಅಲ್ಲಿನೂ ಸಹ ಖರ್ಚನ್ನು ಕಡಿಮೆ ಮಾಡಿಕೊಂಡು ಈ ಸಾವಯವ ಪದಾರ್ಥಗಳನ್ನು ಬಳಸ್ಕೊಂಡು ಕೃಷಿನ ಮಾಡಿದಾಗ ಅವರಿಗೇನು ಸಾಕಷ್ಟು ಇಳುವರಿಯಲ್ಲಿ ದ್ವಿಗುಣ ಆಗುತ್ತೆ, ಆದಾಯ ಅವರಿಗೆ ಹೆಚ್ಚಾಗುತ್ತೆ ಅನ್ನೋ ಒಂದು ದೃಷ್ಟಿಯಿಂದ ಈ ಒಂದು ಕರ್ನಾಟಕ ಸರ್ಕಾರದವರು ಒಂದು ಒಳ್ಳೆಯ ಯೋಜನೆಯನ್ನು ತಂದಿದ್ದಾರೆ. ಇದು ಎಲ್ಲ ರೈತರಿಗೂ ಫಲಕಾರಿಯಾಗತ್ತೆ, ಅದರ ಪ್ರಯೋಜನ ಪಡ್ಕೊಳ್ತಾರೆ ಅಂಥೇಳಿ ಅಂದ್ಕೊಂಡಿದ್ದೀವಿ. ಸೊ ಆ ನಿಟ್ಟಿನಲ್ಲಿ ನಾವು ಸಾಕಷ್ಟು ಶ್ರಮಿಸಿ ರೈತ ಕುಟುಂಬಕ್ಕೆ ನಾವು ಈ ಒಂದು ಸಾವಯವ ಪದಾರ್ಥಗಳಿರ್ಬೋದು ಅಥವಾ ಈ ಹಸುವಿನಿಂದ ಸಿಗ್ತಕ್ಕಂಥ ಪದಾರ್ಥಗಳಲ್ಲಿ ಈ ಬೀಜಾಮೃತ ಜೀವಾಮೃತಗಳನ್ನು ಹೇಗೆ ಮಾಡ್ಕೋಬೇಕು, ಅವರಲ್ಲಿ ಹೇಗೆ ಅಳವಡಿಸ್ಕೋಬೇಕು, ಅದರಿಂದ ಆಗ್ತಕ್ಕಂಥ ಬದಲಾವಣೆಗಳು ಹೇಗೆ ಅನ್ನೋದ್ರ ಕಂಡುಕೊಳ್ಳಲಿಕ್ಕೆ ಒಂದು ಸುವರ್ಣ ಅವಕಾಶ ಇದೆ. ಸೊ ಇದನ್ನ ಪ್ರಯೋಜನ ಆಗತ್ತೆ, ಒಳ್ಳೆಯ ಒಂದು ಫಲಿತಾಂಶ ಸಿಗತ್ತೆ ಅಂತ ಹೇಳಿ ನಾವು ಈ ಸಂದರ್ಭದಲ್ಲಿ ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ. ಸರ್, ಈಗ ನೈಸರ್ಗಿಕ ಕೃಷಿಗೆ ಹೆಚ್ಚು ಒತ್ತು ಕೊಡಬೇಕು, ಆದಷ್ಟು ರಾಸಾಯನಿಕ ಗೊಬ್ಬರ ಮತ್ತು ಕ್ರಿಮಿನಾಶಕಗಳನ್ನ ಕಡಿಮೆ ಮಾಡಿಬಿಟ್ಟು ನೀವು ಹೇಳ್ದಂಗೆ ಜೀವಾಮೃತ ಘನಜೀವಾಮೃತ ಈ ಥರ ಹಸು ಸಾಕಾಣಿಕೆ ಮಾಡಬೇಕು, ಭೂಮಿ ಕೊಟ್ಟಿಗೆ ಗೊಬ್ಬರ ಕೊಡಬೇಕು, ಸೆಳೆ ಗೊಬ್ಬರ ಕೊಡಬೇಕು, ಕಾಂಪೋಸ್ಟ್ ಕೊಡಬೇಕು, ಗೊಬ್ಬರ ಕೊಡಬೇಕು ಅಂತ ಹೇಳಿದ್ರೆ ಇದ್ರ ಬಗ್ಗೆ ರೈತರ ಆಸಕ್ತಿ ಯಾವ ರೀತಿ ವಹಿಸ್ಬೇಕಾಗತ್ತೆ ಸರ್? ಹೌದು, ಯಾಕಂದರೆ ಈಗ ಸಾಕಷ್ಟು ಈ ಮೇ ಜೂನ್ ತಿಂಗಳಲ್ಲಿ ಸಾಕಷ್ಟು ಹೇರಳವಾಗಿ ಬೇವಿನ ಬೀಜಗಳು ಸಿಗುತ್ತೆ. ಅದನ್ನು ಅವರು ಈಗೆಲ್ಲ ಹಳ್ಳಿಗಳಲ್ಲಿ ಸಿಮೆಂಟ್ ರೋಡ್ ಆಗಿದೆ, ಆ ರೋಡ್ ಮೇಲೆ ದಪ್ಪ ದಪ್ಪ ರುಬ್ಬಿಟ್ಟು ಅಥವಾ ಕಣ ಮಾಡ್ತಕ್ಕಂಥ ಕಲ್ಲಲ್ಲಿ ರುಬ್ಬಿ ಮಣ್ಣಿಗೆ ಸೇರಿಸ್ತಕ್ಕಂಥದ್ದು, ಜೊತೆಗೆ ಅದನ್ನು ನೆನೆಸ್ಬಿಟ್ಟು ಕಷಾಯ ಮಾಡಿ ಬೇವಿನ ಬೀಜದ ಕಷಾಯ ಒಂದು 100% ಬೇವಿನ ಬೀಜ ಕಷಾಯ ಅಂತೀವಿ, ಒಂದು 10 kg ಬೀಜನ ಕ್ಲೀನಾಗಿ ಅದನ್ನು ಚೆನ್ನಾಗಿ ನುಣ್ಣಗೆ ರುಬ್ಬಿ ಒಂದು ರಾತ್ರಿ ಪೂರ್ತಿ ನೆನೆಸ್ಬಿಟ್ಟು ಬೆಳಗ್ಗೆ ಅದನ್ನು ಕ್ಲೀನಾಗಿ ಕಲಕ್ಸ್ಬಿಟ್ಟು ಅದ್ರಲ್ಲಿ ಬರ್ತಕ್ಕಂಥ ದ್ರಾವಣನ ಒಂದು ತೆಳುವಾಗಿರ್ತಕ್ಕಂಥ ಬಟ್ಟೆಯಲ್ಲಿ ಸೋಸ್ಕೊಂಡು ಒಂದು ವೇಸ್ಟ್ ಬಟ್ಟೆ ಸೋಪನ್ನು ಜಜ್ಜಿ ಅದರಲ್ಲಿ ಹಾಕಿದಾಗ ಹಾಕಿ ಸಿಂಪರಣೆ ಮಾಡಿದಾಗ ಏನಾಗುತ್ತೆ, ಆ ಎಲೆಗಳ ಮೇಲೆ ಸಂಪೂರ್ಣವಾಗಿ ಹರಡಿಬಿಟ್ಟು ಈ ಸಣ್ಣ ಪುಟ್ಟ ರಸ ಇರ್ತಕ್ಕಂಥ ಕೀಟಗಳನ್ನು ನಾವು ಹತೋಟಿ ಮಾಡ್ಕೊಳ್ಳಿಕ್ಕೆ ನಮಗೆ ಅನುಕೂಲ ಆಗುತ್ತೆ. ಈ ನಿಟ್ಟಿನಲ್ಲೂ ಸಹ ಅವರು ಬಳಸ್ಕೊಂಡಾಗ ಇಲ್ಲಿ ಕ್ರಿಮಿನಾಶಕಗಳನ್ನು ಕಡಿಮೆ ಮಾಡ್ಬೋದು. ರಾಸಾಯನಿಕ ಗೊಬ್ಬರಗಳಂದ್ರೆ ಈಗ ಉದಾಹರಣೆಗೆ ಈಗ ಕೊಟ್ಟಿಗೆ ಗೊಬ್ಬರದಲ್ಲೂ ಸಾರಜನಕ ರಂಜಕ ಪೊಟಾಷ್ ಇರುತ್ತೆ, ಆ ಪ್ರಮಾಣನ ನಾವು ಅಲ್ಲಿ ಹೆಚ್ಚಿಸ್ಕೊಂಡಾಗ ಹಸಿರೆಲೆ ಗೊಬ್ಬರಗಳನ್ನು ಹಾಕ್ಕೊಂಡಾಗ ಇಲ್ಲಿ ಭೂಮಿಯಲ್ಲಿ ನಾವು ಹೇಗೆ ಉಸಿರಾಡ್ತೀವೋ ಹಾಗೆ ಈ ಸಸ್ಯನೂ ಸಹ ಬೇರುಗಳ ಮುಖಾಂತರ ಉಸಿರಾಡ್ತವೆ. ಆ ಟೈಮಲ್ಲಿ ಏನಾಗಬೇಕು, ಆ ಭೂಮಿಯಲ್ಲಿ ಪಚನ ಕ್ರಿಯೆ ಅಂತೇಳಿ ನಡೀಬೇಕು. ಹಿಂದೆ ಎಲ್ಲ ಸಾಕಷ್ಟು ಈ ರೈತನ ಮಿತ್ರ ಅಂತ ಹೇಳ್ತೀವಲ್ಲ, ಆ ಎರೆಹುಳು ಇತ್ತು, ಸಾಕಷ್ಟು ಪ್ರಮಾಣದಲ್ಲಿ ಇದ್ವು, ಅವು ಆ ಮಣ್ಣನ್ನು ತಿರುವು ಹಾಕ್ತಿದ್ವು. ಆ ನಿಟ್ಟಲ್ಲಿ ಏನು ನಮ್ಮ ಸಸ್ಯ ಅಥವಾ ಬೆಳೆದಿರ್ತಕ್ಕಂಥ ಬೆಳೆ ಏನಿತ್ತು ಅದು ಉಸಿರಾಡ್ತಾ ಇತ್ತು. ಆಗ ಅದರ ಬೆಳವಣಿಗೆ ಭಾಳ ತುಂಬ ಚೆನ್ನಾಗಿದ್ದು ತೆಂಡೆಗಳ ಸಂಖ್ಯೆ ಜಾಸ್ತಿಯಾಗಿ ಇಳುವರಿ ಜಾಸ್ತಿ ಬರ್ತಾ ಇತ್ತು. ಈಗ ಆ ಒಂದು ಅಂಶ ಕಡಿಮೆಯಾಗಿ ಇಳುವರಿಯಲ್ಲಿ ಸಾಕಷ್ಟು ಕುಂಠಿತವಾಗೋದ್ರಿಂದ ಈ ಅಂಶನ ಬಳಸ್ಕೊಂಡ್ರೆ ರೈತರು ಜಾಸ್ತಿ ಇಳುವರಿ ಪಡ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ. ಈಗ ನಮ್ಮ ಭೂಮಿಗೆ ನೀವು ಹೇಳ್ದಂಗೆ ಸಾವಯವ ಗೊಬ್ಬರ ಕೊಟ್ಟಿಗೆ ಗೊಬ್ಬರ ಕೊಡಬೇಕು, ಮೊದಲೆಲ್ಲ ಎರೆಹುಳು ಇದ್ದವು ಹಂಗಾಗ್ಬಿಟ್ಟು ನಮ್ಮ ಭೂಮಿಯ ಒಂದು ಫಲವತ್ತತೆನ ಕಾಪಾಡ್ತಿದ್ವು ಅಂತ ಹೇಳಿದ್ರಿ ಸರ್. ಮತ್ತು ಈಗ ರಾಸಾಯನಿಕ ಹೆಚ್ಚು ಹೆಚ್ಚು ಬಳಸಿ ನಮ್ಮ ರೈತರು ನೀವು ಹೇಳ್ದಂಗೆ ಎರೆಹುಳು ಇವೆಲ್ಲ ನಶಿಸಿ ಹೋಗ್ತಾ ಇದ್ದಾವೆ, ಮತ್ತು ಈ ಭೂಮಿಯ ಫಲವತ್ತತೆ ಕಾಪಾಡಬೇಕಂದ್ರೆ ನಾವು ಇನ್ನೂ ಈ ರೈತರಲ್ಲಿ ಒಂದು ಮನೋಭಾವನೆ ಏನಂದ್ರೆ ನಾವು ರಾಸಾಯನಿಕ ಗೊಬ್ಬರ ಕೊಟ್ಟರೆ ಮಾತ್ರ ನಾವು ಹೆಚ್ಚು ಇಳುವರಿ ನಿರೀಕ್ಷೆ ಮಾಡ್ಲಿಕ್ಕೆ ಸಾಧ್ಯ ಅನ್ನೋ ಒಂದು ಮನೋಭಾವನೆ ಇದೆ, ಅಂಥ ರೈತರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಇಲ್ಲಿ ಸರಳವಾಗಿ ಹೇಳಬೇಕಂದ್ರೆ ನಾವು ಈ ರಾಸಾಯನಿಕ ಗೊಬ್ಬರನ ರೈತರಿಗೆ ಶಿಫಾರಸು ಮಾಡಿದ್ದ ಪ್ರಮಾಣದಲ್ಲಿ ಅಂದರೆ ಊಟಕ್ಕೆ ಉಪ್ಪಿನಕಾಯಿ ಹೇಗೋ ಆ ಪ್ರಮಾಣದಲ್ಲಿ ಬಳಸ್ಕೊಳ್ಳಿ ಅಂತ ಹೇಳಿದಾಗ ಈ ರೈತರು ಏನು ಮಾಡಿದ್ರಪ್ಪ ಅಂದರೆ ಈ ಉಪ್ಪಿನಕಾಯಿನೇ ಊಟ ಮಾಡಿಕೊಂಡು ಮಾಡ್ಕೊಂಡಾಗ ಏನಾಯಿತು, ಅಜೀರ್ಣ ಹೇಗಾಗುತ್ತೋ ಹಾಗೆ ಯಥೇಚ್ಛವಾಗಿ ಈ ರಾಸಾಯನಿಕ ಗೊಬ್ಬರಗಳನ್ನು ಬಳಸಿದಾಗ ಏನಾಯಿತು, ಇಲ್ಲಿ ಇರ್ತಕ್ಕಂಥ ಸೂಕ್ಷ್ಮಾಣುಜೀವಿಗಳು ನಶಿಸಿ ಹೋದವು, ಜೊತೆಗೆ ಆ ಮಣ್ಣಲ್ಲಿ ಇರ್ತಕ್ಕಂಥ ಫಲವತ್ತತೆ ಕಡಿಮೆ ಆಗ್ತಾ ಹೋಯಿತು. ಸೊ ಹಾಗಾಗ್ಬಿಟ್ಟು ನಾವೇನು ಹೇಳ್ತೀವಿ, ಈಗ ರೈತರು ಈಗ ಹಿಂದೆ ಯಾವ ರೀತಿ ಮಾಡ್ತಿದ್ವಿ ಅಂದರೆ, ಸಾಕಷ್ಟು ಪ್ರಮಾಣದಲ್ಲಿ ಕೊಟ್ಟಿಗೆ ಗೊಬ್ಬರಗಳನ್ನು ಹಾಕ್ತಿದ್ವಿ, ಜೊತೆಗೆ ಹಸಿರೆಲೆ ಗೊಬ್ಬರಗಳನ್ನು ಹಾಕ್ತಿದ್ವಲ್ಲ, ಆ ರೀತಿ ಎಷ್ಟು ಪ್ರಮಾಣದಲ್ಲಿ ಸಾಧ್ಯ ಅನ್ನೋ ಅಷ್ಟು ಪ್ರಮಾಣದಲ್ಲಿ ಅವರು ಬಳಸ್ಕೊಂಡಾಗ ನಮಗೇನನ್ಸುತ್ತೆ, ಒಳ್ಳೆ ಫಲವತ್ತತೆ ಹೆಚ್ಚಿಸೋದ್ರ ಜೊತೆಗೆ ಪೋಷಕಾಂಶ ಭರಿತವಾಗಿರ್ತಕ್ಕಂಥ ಆಹಾರ ಪದಾರ್ಥಗಳನ್ನು ನಾವು ಪಡ್ಕೊಳ್ಳಿಕ್ಕೆ ಅನುಕೂಲ ಆಗತ್ತೆ ಅನ್ನೋ ಒಂದು ವಿಚಾರನ ನಾ ಈ ಸಂದರ್ಭದಲ್ಲಿ ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ. ಈಗ ಸಾವಯವ ಪದಾರ್ಥಗಳ ಜೊತೆಗೆ ಏನಪ್ಪಾ ಅಂದರೆ, ಕೆಲವು ನೀರಿದೆ ಅಂಥೇಳಿ ಸಾಕಷ್ಟು ಅದ್ರ ಮೇಲೇನೆ ಬಿಡ್ತಾ ಇರ್ತಾರೆ ಬೆಳೆಗಳಿಗೆ, ಅದಕ್ಕೆ ಎಷ್ಟು ದಿವಸಕ್ಕೊಂದು ನೀರು ಬೇಕಾಗತ್ತೆ, ತೇವಾಂಶನ ನಾವು ಯಾವ ರೀತಿ ಆ ಭೂಮಿಯಲ್ಲಿ ಎಷ್ಟಿದೆ, ಆ ತೇವಾಂಶ ಎಷ್ಟು ದಿವಸದವರೆಗೆ ಬರುತ್ತೆ ಆ ಬೆಳೆಗೆ ಅನ್ನೋದನ್ನು ಅವರು ಅರ್ತುಕೊಂಡು ಒಂದು ಎಕರೆ ಬೆಳೀತಕ್ಕಂಥ ಪ್ರದೇಶದಲ್ಲಿ ಎರಡು ಎಕರೆನ ಅವರು ಬೆಳ್ಕೊಂಡ್ರೆ ಅಲ್ಲೂ ಸಹ ಅವರಿಗೆ ಇರ್ತಕ್ಕಂಥ ಒಂದು ನೀರನ್ನು ಸದುಪಯೋಗ ಪಡ್ಕೊಂಡಂಗಾಗತ್ತೆ, ಅಲ್ಲಿ ಇಳುವರಿನೂ ಸಹ ಅವರು ಹೆಚ್ಚಿಸ್ಕೊಳ್ಳಿಕ್ಕೆ ಅನುಕೂಲ ಆಗತ್ತೆ. ಜೊತೆಗೆ ರೈತರು ಏನು ಮಾಡಬೇಕಪ್ಪ ಅಂದರೆ, ಇಲ್ಲಿ ಬೆಳೆಗಳನ್ನು ಪರಿವರ್ತನೆ ಮಾಡಬೇಕು ಬಹಳ ಮುಖ್ಯವಾಗಿ. ಇಲ್ಲ ಅಂದರೆ ಏನಾಗುತ್ತೆ, ಒಂದೇ ಬೆಳೆನ ಪದೇ ಪದೇ ಬೆಳೀತಾ ಇರೋದ್ರಿಂದ ಏನಾಗುತ್ತೆ, ಮಣ್ಣಲ್ಲಿ ಈ ಕೋಶ ವ್ಯವಸ್ಥೆಯಲ್ಲಿ ಸೇರ್ಕೊಬಿಡ್ತಾವೆ ಹುಳುಗಳು ಬೆಳೆ ಕಟಾವಾದ್ಮೇಲೆ, ನಂತರ ಅದೇ ಬೆಳೆನ ಹಾಕಿದಾಗ ಅವಕ್ಕೆ ಸುಲಭ ಆಗ್ಬಿಡ್ತಾವೆ ಅಭಿವೃದ್ಧಿ ಆಗಲಿಕ್ಕೆ. ಹಾಗಾಗ್ಬಿಟ್ಟು ನಾವು ಬೆಳೆ ಪರಿವರ್ತನೆ ಮಾಡಿದಾಗ ಆ ಒಂದು ನಿಟ್ಟಲ್ಲೂ ನಾವೇನು ಮಾಡ್ಬೋದು, ಈ ಒಂದು ಕೀಟಗಳನ್ನು ಹತೋಟಿ ಮಾಡ್ಕೋಬೋದು. ಜೊತೆಗೆ ಮಾಗಿ ಉಳುಮೆ ಮಾಡೋದ್ರಿಂದ ಆಳವಾಗಿ